ಈಗ ಕೇಳಿ ಬಿ ಆರ್ ಛಾಯಾ ಅವರು ಹಾಡಿದ ಭಕ್ತಿಗೀತೆ. ಎಲ್ಲರಿಗೂ ಅಭಯವನ್ನು ನೀಡುವ ದೇವಿ, ದುರ್ಗೆಯಾಗಿ ಅವತರಿಸಿದ ರಾಜೇಶ್ವರಿ, ಎಲ್ಲರಿಗೂ ಅಭಯವನ್ನು ನೀಡುವ ದೇವಿ, ದುರ್ಗೆಯಾಗಿ ಅವತರಿಸಿದ ರಾಜೇಶ್ವರಿ, ಎಲ್ಲರಿಗೂ ಅಭಯವನ್ನು ನೀಡುವ ದೇವಿ. ಭಯವನ್ನು ನೀಡುವ ದೇವಿ